ತೋರ್ದ ಕಥೆ ಒರೆವೆ. ಮೊದಲಾಗಿ ದ್ವಾರಕಾ ನಗರಿಯಲ್ಲಿ ಬಲಭದ್ರ ಒಡ್ಡೋಲಗವನ್ನು ಕೊಡುವಂತಹ ಸನ್ನಿವೇಶ ಇದು. ದ್ವಾರಕಾ ನಗರಿಯಲ್ಲಿ ಹಲಧರ, ತ್ರಿವಿಡೆ ತಾಳ, ನಾಟಿ ಮತ್ತು ಭೈರವಿ ರಾಗಗಳಲ್ಲಿ. ಮಹಾಭಾರತ ಯುದ್ಧದ ನಂತರದ ಸನ್ನಿವೇಶ ಇದು. ಪಾಂಡವರು ಹಸ್ತಿನಾವತಿಯಲ್ಲಿ ರಾಜ್ಯಾಧಿಕಾರವನ್ನು ಪಡೆದಾಗಿದೆ. ಆ ಕಾಲದಲ್ಲಿ ಬಲರಾಮ ದ್ವಾರಕೆಯಲ್ಲಿ ಒಡ್ಡೋಲಗವನ್ನು ಕೊಡ್ತಾ ಇದ್ದಾನೆ. ಅರ್ಜುನನೇ ಮೊದಲಾದವರು ಅಲ್ಲಿದ್ದಾರೆ, ಯಾದವರೂ ಇದ್ದಾರೆ. ತಾವು ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಯಾದವರು ಸಂಕಲ್ಪ ಮಾಡಿದ್ದಾರೆ. ಕೃಷ್ಣನೇ ಯಜ್ಞ ದೀಕ್ಷಿತನಾಗಿ ಕುಳಿತಿರಬೇಕು ಅಂತ ಬಲರಾಮ ಹೇಳ್ತಾನೆ. ಹಾಗೆ ಕೃಷ್ಣ ಯಜ್ಞ ದೀಕ್ಷಿತನಾದ ಸನ್ನಿವೇಶದಲ್ಲೇ ಬೀದಿಯಲ್ಲಿ ಒಬ್ಬ ಬ್ರಾಹ್ಮಣ ಏನೋ ಆಕ್ಷೇಪದ ಮಾತುಗಳನ್ನು ಹೇಳುತ್ತಾ ಬರುವುದು ಗೊತ್ತಾಗ್ತದೆ. ಆಗ ಕೃಷ್ಣನ ಮಗನಾದಂತಹ ಸಾಂಬ ಬಂದು ಬಲರಾಮನಲ್ಲಿ ಅದನ್ನು ಹೇಳ್ತಾನೆ. ಅವನು ಬ್ರಾಹ್ಮಣನನ್ನು ಕರೆತಂದು ಆಸನದಲ್ಲಿ ಕುಳ್ಳಿರಿಸುವಂತಹ ಸನ್ನಿವೇಶ ಇದು. ಮಣಿದಿತ್ತ ಆಸನವ, ಇದು ಸುರುಟಿ ಏಕದಲ್ಲಿ. ಮಣಿದಿತ್ತಾಸನವ ಪೂಜಿಸಿ ಮನಸ್ಸಿನ ಕಾರಣವ ಮನಸ್ಸಿನ ಕಾರಣವ ಮನಸ್ಸಿನ ಕಾರಣವ ಪೂಜಿಸಿ ಮನಸ್ಸಿನ ಕಾರಣವ ಬ್ರಾಹ್ಮಣನನ್ನು ಕರೆತಂದು ಕುಳ್ಳಿರಿಸಿ, ನಿನ್ನ ದುಃಖಕ್ಕೆ ಕಾರಣ ಏನು? ಧನ ಕನಕಗಳ ಕೊರತೆಯ ಅಥವಾ ಬೇರೇನಾದರೂ ಚಿಂತೆಯೋ ಅಂತ ಬ್ರಾಹ್ಮಣನಲ್ಲಿ ಬಲರಾಮ ಕೇಳುವಾಗ ಆಡ್ತಾನೆ, ಮದುವೆಯಾಗಿದ್ದೇನೆ, ಆದರೆ ತನ್ನ ಮಡದಿ ಪ್ರತಿ ಬಾರಿ ಪ್ರಸವಿಸುವಾಗಲೂ ಇದ್ದಕ್ಕಿದ್ದಂತೆ ಮಗು ಕಣ್ಮರೆಯಾಗಿ ಬಿಡ್ತದೆ, ಅದೇ ರೀತಿಯಾಗಿ 8 ಮಕ್ಕಳನ್ನು ತಾನು ಕಳ್ಕೊಂಡಿದ್ದೇನೆ ಅಂತ ಹೇಳುವಾಗ ಬೆರಗಾದಂತಹ ಸಾಂಬ ಹೇಳ್ತಾನೆ, ಯಾರಾದರೂ ಅರಸರಲ್ಲಿ ದೂರು ಹೇಳಬೇಕಿತ್ತಲ್ಲ, ಮಕ್ಕಳನ್ನು ಹಾಗೆ ಕಳ್ಳತನ ಮಾಡುತ್ತಾರೆ ಅಂತಾದರೆ ಕೇಳುವ ಕ್ಷತ್ರಿಯರಿದ್ದಾರಲ್ಲ ಅಂತ. ಆಗ ಬ್ರಾಹ್ಮಣ ಹೀಗೆ ಉತ್ತರಿಸ್ತಾನೆ, ಅರಸರೆಂತೀ ಧರೆಯ ಧರ್ಮವನು. ಇದು ಬೇಗಡೆ ಅಷ್ಟದಲ್ಲಿ. ಅರಸರೆಂತೀ ಧರೆಯ ಧರ್ಮವನು ರಕ್ಷಿಪರು ಸುಜನರ ನೆರೆದು ಸಾಧಿಸುತ್ತಿ ಹರುವರ್ಮವನು ಹಿರಿಯರನ್ನು ಗುರು ಜನರ ಜರೆಯುವ ದುರುಳರು ದಿಲ ಸೊರಗಿ ಪೋದುದು ಹಿರಿಯರನ್ನು ಗುರು ಜನರ ಜರೆಯುವ ದುರುಳರು ದಿಲ ಸೊರಗಿ ಪೋದುದು ಗುರು ಸುತನದ ಧರ್ಮವನು ರಕ್ಷಿಪರು ಸುಜನರ ನೆರೆದು ಸಾಧಿಸುತ್ತಿ ಹರೋ ಬರ್ಮವನು ಆಳುವ ಅರಸರಲ್ಲಿ ಹೇಳಬೇಕೇನೋ ಹೌದು, ಆದರೆ ಅವರೇ ಪರಸ್ಪರ ಜಗಳವನ್ನು ಮಾಡಿಕೊಳ್ತಾ ಇದ್ದಾರೆ, ಮತ್ಸರಿಸ್ತಾ ಇದ್ದಾರೆ. ಹಾಗಿರುವಾಗ ಅವರಲ್ಲಿ ಹೇಳಿ ಏನು ಪ್ರಯೋಜನ? ಹಾಗಾಗಿ ಭಗವಂತನಾದ ಕೃಷ್ಣನಲ್ಲಿ ಹೇಳೋಣ ಅಂತ ಬಂದೆ ಅಂತ ಆ ಬ್ರಾಹ್ಮಣ ಹೇಳುವಾಗ ಸಮೀಪದಲ್ಲಿ ಇದ್ದಂತಹ ಅರ್ಜುನ ಕೋಪಗೊಳ್ತಾನೆ, ಎಲ್ಲ ಕ್ಷತ್ರಿಯರು ಹಾಗಲ್ಲ, ನಾನು ನಿನ್ನ ಮಕ್ಕಳನ್ನು ರಕ್ಷಿಸ್ತೇನೆ ಅಂತ ಹೇಳುವಾಗ ನೀನು ಯಾರಪ್ಪ ಅಂತ ಬ್ರಾಹ್ಮಣವನಲ್ಲಿ ಕೇಳ್ತಾನೆ. ಆಗ ಅರ್ಜುನ ಅಹಂಕಾರದಿಂದ ಈ ರೀತಿಯಾಗಿ ಉತ್ತರಿಸ್ತಾನೆ, ಗೆದ್ದೆನು ಭಾರತ ಯುದ್ಧದಿ. ಇದು ಮಾರವಿ ಏಕಲ. ಗೆದ್ದೆನು ಭಾರತ ಯುದ್ಧದಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪಕ್ಷದ ವೀರನಾಗಿ ಹೋರಾಡಿದವ ನಾನು ಅರ್ಜುನ, ತ್ರಿಲೋಕ ವಿಜಯಿ, ಎಂತೆಂತಹ ವಿಕ್ರಮಿಗಳನ್ನೆಲ್ಲ ತಾನು ಗೆದ್ದವನಿದ್ದೇನೆ, ಹಾಗಾಗಿ ನಾನೇ ನಿನ್ನ ಮಕ್ಕಳನ್ನು ನಾನು ರಕ್ಷಿಸ್ತೇನೆ ಅನ್ನುವ ಮಾತನ್ನು ಅರ್ಜುನ ಹೇಳ್ತಾನೆ. ಅದನ್ನು ಕೇಳಿ ಬ್ರಾಹ್ಮಣ ನಗುತ್ತಾನೆ, ಮಾತ್ರವಲ್ಲ ಈ ರೀತಿಯಾಗಿ ಹೇಳ್ತಾನೆ, ದೇವ ನಿನ್ನ ಭಾವನಾಗಿ. ಇದು ರೂಪಕ ತಾಳ, ಅಭೇರಿ ರಾಗ. ದೇವ ನಿನ್ನ ಭಾವನಾಗಿ ಗೋವನಾಗಿ ನಡೆಸೇ ರಥವ Oh, ಭಗವಂತನಾದ ಶ್ರೀಕೃಷ್ಣನೇ ನಿನ್ನ ಭಾವನಾಗಿ ನಿನ್ನ ಬಂಡಿಯ ಬೋವನಾಗಿದ್ದ. ಹಾಗಾಗಿ ನೀನು ಗೆದ್ದದ್ದು ದೊಡ್ಡ ವಿಷಯವೇ ಅಲ್ಲ. ಈಗ ನಾನು 8 ಮಕ್ಕಳನ್ನು ಕಳ್ಕೊಂಡಿದ್ದೇನೆ, ಮತ್ತೆ ನನ್ನ ಮಡದಿ ಗರ್ಭಿಣಿಯಾಗಿದ್ದಾಳೆ. ಈಗ ಮಗುವನ್ನು ರಕ್ಷಿಸುವುದು ನೀನು ಅನ್ನುವುದಕ್ಕೆ ನನಗೆ ಭರವಸೆ ಸಾಲದು ಅಂತ ಬ್ರಾಹ್ಮಣ ಹೇಳ್ತಾನೆ. ಆಗ ಅಹಂಕಾರದಿಂದ ಅರ್ಜುನ ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಕೊಟ್ಟೆ ಭಾಷೆಯು ಇದು ಘಂಟಾರವ ಅಷ್ಟದಲ್ಲಿ ಹೀಗೆ ಅರ್ಜುನ ಭಾಷೆಯನ್ನು ಕೊಡ್ತಾನೆ. ಒಂದು ವೇಳೆ ನಿನ್ನ ಮಕ್ಕಳನ್ನು ಉಳಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೆ ಅಗ್ನಿಪ್ರವೇಶವನ್ನಾದರೂ ಮಾಡಿಯೇನು ಅಂತ. ಬಲರಾಮ ಹಾಗೆ ಸಾತ್ಯಕಿ ಮೊದಲಾದವರು ಸಂತೋಷ ಪಡ್ತಾರೆ. ಆದರೆ ಕೃಷ್ಣ ಅದನ್ನು ಕೇಳಿ ಮುಗುಳು ನಗುತ್ತಾನೆ. ಅರ್ಜುನನಿಗಿದು ಸಾಧ್ಯ ಇಲ್ಲ ಅನ್ನೋದು ಅವನ ಅಂತರಂಗಕ್ಕೆ ಗೊತ್ತಿದೆ. ಆದರೂ ಪ್ರತಿಜ್ಞಾಬದ್ಧನಾಗಿ ಬ್ರಾಹ್ಮಣನ ಜೊತೆಗೆ ಹೊರಟಂತಹ ಅರ್ಜುನನಲ್ಲಿ ಈ ರೀತಿಯಾಗಿ ಕೃಷ್ಣ ಹೇಳ್ತಾನೆ. ಹೋಗಿ ಬಾ ಪಾರ್ಥ, ಇದು ಮಧ್ಯಮಾವತಿ ಏಕ. ಹೋಗಿ ಬಾ ಪಾರ್ಥ ಭೂಸುರನ ರಕ್ಷಣೆ ಪುರಿಯಲ್ಲಿರುವ ಬ್ರಾಹ್ಮಣ, ಅವನ ಮನೆಗೆ ನೀನು ಹೋಗು. ನವಮಾಸಗಳು ತುಂಬಿದಂತಹ ಮಡದಿಗೆ ಹೆರಿಗೆ ಆಗುವಾಗ ಮಗುವಿನ ಕಳ್ಳತನವಾಗದಂತೆ ರಕ್ಷಿಸು. ಆದರೆ ಒಂದು ವೇಳೆ ನಿನಗೆ ಸಾಧ್ಯವಾಗದೇ ಇದ್ದರೆ ಮತ್ತೆ ನೀನು ಮರಳಿ ದ್ವಾರಕೆಗೆ ಬಾ ಅಂತ ಹೇಳಿ ಕೃಷ್ಣ ಕಳುಹಿಸಿಕೊಡ್ತಾನೆ. ಹಾಗೆ ಅರ್ಜುನನು ಆ ಬ್ರಾಹ್ಮಣನು ಧರ್ಮಪುರಿಯಲ್ಲಿ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ. ಅವನ ಮಡದಿಯಲ್ಲಿ ಸಂತೋಷದಿಂದ ಬ್ರಾಹ್ಮಣ ಹೇಳ್ತಾನೆ, ಹೀಗೆ ಅರ್ಜುನ ಬಂದಿದ್ದಾನೆ ಅಂತ. ಪ್ರಸೂತಿಕ ಗ್ರಹದ ಹೊರಗೆ ಅರ್ಜುನ ಬಾಣದಿಂದಲೇ ಮತ್ತೊಂದು ಕೋಣೆಯನ್ನು ಬಲಿದು ಒಳಗೆ ಯಾರೂ ಬಾರದಂತೆ ನೋಡಿಕೊಳ್ತಾನೆ. ಆದರೂ ಅವನ ಮಡದಿಗೆ ಹೆರಿಗೆ ಆಗುವಾಗ ಒಂದು ಕ್ಷಣಕ್ಕೆ ಶಿಶು ಅಳುವುದು ಕೇಳುತ್ತದೆ. ಆಮೇಲೆ ಇದ್ದಕ್ಕಿದ್ದಂತೆ ಆ ಮಗು ಕಣ್ಮರೆಯಾಗಿ ಬಿಡುತ್ತದೆ. ಇದನ್ನು ನೋಡಿ ಸಿಟ್ಟಿಗೆದ್ದಂತಹ ಬ್ರಾಹ್ಮಣ ಈ ರೀತಿಯಾಗಿ ಅರ್ಜುನನನ್ನು ಛೇಡಿಸ್ತಾನೆ. ವಂದಿಸುವೇನು ಜಗವಂದ್ಯನೆ, ಇದು ಆರ್ಯ ಸವಾಯ್ ಏಕತಾಳದಲ್ಲಿ. ವಂದಿಸುವೆನು ಜಗವಂದ್ಯನೆ ಪೋಗೈ ಮಲ್ದನು ನಾ ಪಡೆದವಿದು ಪಡೆದವಿದು ಸುವೆನು ಜಗವಂದ್ಯನ ಪೋಗೈ ಮಂದನು ನಾ ಪಡೆದವಿದು ಕಂದರ ಪಡೆದರು ಭಾಗ್ಯವಿಹೀನನು ಕಂದರ ಪಡೆದರು ಭಾಗ್ಯವಿಹೀನನು ಒಂದುಳಿಯದ ವಿಧಿ ಹೊಂದಿಹುದು ಒಂದೇ ಸುವೆನು ಜಗವಂದ್ಯನ ಪೋಗೈ ಮಂದನು ನಾ ಹೇಗಾದರೂ ಸರಿ ನಿನ್ನ ಮಕ್ಕಳನ್ನು ರಕ್ಷಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಬಂದವ ನೀನು, ಈಗ ನಿನ್ನಿಂದ ಸಾಧ್ಯವಾಗಲಿಲ್ಲ. ಇದು ನಿನಗೆ ದೊಡ್ಡ ನಮಸ್ಕಾರ. ಯಾಕಂದರೆ ನಾನು ಪಡೆದ ಭಾಗ್ಯ ಇದು. ನನ್ನ ಪ್ರಾರಬ್ಧಕ್ಕೆ ನಿನ್ನನ್ನು ಹೇಳಿ ಏನು ಪ್ರಯೋಜನ ಅಂತ ಛೇಡಿಸ್ತಾನೆ. ಆಗ ದುಃಖಿತನಾದಂತಹ ಅರ್ಜುನ ಇನ್ನೇನು ಬೆಂಕಿಗೆ ಹಾರಿ ಪ್ರಾಣ ಬಿಡಬೇಕು. ಅವನಿಗೆ ನೆನಪಾಗ್ತದೆ ದ್ವಾರಕೆಯಲ್ಲಿ ಕೃಷ್ಣ ಒಂದು ವೇಳೆ ಸಾಧ್ಯವಾಗದಿದ್ದರೆ ಮರಳಿ ಬಾ ಅಂತ ಹೇಳಿದ್ದಾನೆ ಅಂತ. ಹಾಗೆ ತಲೆ ತಗ್ಗಿಸಿ ದುಃಖದಿಂದ ಮರಳಿ ಕೃಷ್ಣನ ಬಳಿಗೆ ಹೋಗ್ತಾನೆ. ಇವನನ್ನು ನೋಡಿದಂತಹ ಕೃಷ್ಣನಿಗೆ ಅರ್ಥ ಆಗ್ತದೆ. ಅವನು ಈ ರೀತಿಯಾಗಿ ಕೇಳ್ತಾನೆ, ಬಂದೆಯ ಪಾರ್ಥ ಕೈಸೋತು, ಇದು ಜಂಜೂಟಿ ಅಷ್ಟದಲ್ಲಿ. ಬಂದೆಯ ಪಾರ್ಥ ಕೈಸೋತು ಅರ್ಜುನ. ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೆ ಸಾಧ್ಯವಾಗದೆ ಕೈಸೋತು ಬಂದಿದ್ದಿ ಅಂತ ನಿನ್ನನ್ನು ನೋಡುವಾಗ ಅರ್ಥ ಆಯಿತು. ಮೊದಲಿನ 8 ಮತ್ತು ಈಗಿನ 1-9 ಮಕ್ಕಳು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ನಿನ್ನನ್ನು ಆ ಸ್ಥಳಕ್ಕೆ ನಾನು ಕರೆದೊಯ್ಯುತ್ತೇನೆ ಅಂತ ಕೃಷ್ಣನ ರಥದಲ್ಲಿ ಅರ್ಜುನನನ್ನು ಕುಳ್ಳಿರಿಸಿಕೊಂಡು ಮುಂದೆ ಮುಂದೆ ಆಕಾಶದ ಕಡೆಗೆ ಸಾಗುತ್ತಾರೆ. ಅವರು ಹೋಗುವುದು ಹೀಗೆ, ಲೋಕಲೋಕಗಳನ್ನು ದಾಟುತ್ತ, ಇದು ಸಾವೇರಿ ಮತ್ತು ಆರಭಿ ರಾಗಗಳಲ್ಲಿ. ಲೋಕ ಲೋಕಗಳನ್ನು ದಾಡುತ್ತ ಲೋಕ ಲೋಕಗಳನ್ನು ದಾಡುತ್ತ ಭೀಕರದ ಕತ್ತಲೆಯ ಖಂಡವನು ಕರದ ಕತ್ತಲೆಯ ಖಂಡವನು ಕಿ ಮುಂದೈ ತರಲು ಕಂಡಿತು ಪ ಪಾರ್ಥ ಕೃಷ್ಣರಿಗೆ ಸೋಕಿದುದು ದಿವ್ಯತ್ವ ದುಬ್ಬರ ಸೋಕಿದುದು ದಿವ್ಯತ್ವ ದುಬ್ಬರ ಜೀಕಿ ಮೊರೆಯುವ ತೆರೆಯ ಬೆಳ್ಳಿಯವೋ ಕುಳಿಯವೋ ಲೆಸೆದು ಜೀಕಿ ಮೊರೆಯುವ ತೆರೆಯ ಬೆಳ್ಳಿಯವೋ ಕುಳಿಯವೋ ಲೆಸೆದು ಕ್ಷೀರ ಹೊಯ್ಲಿನಲಿ ಲೋಕದಿಂದ ಮೇಲಕ್ಕೆ ಏರಿದ ರಥ ಲೋಕ ಲೋಕಗಳನ್ನು ದಾಟುತ್ತಾ ದಾಟುತ್ತಾ ಕಾರ್ಗತ್ತಲೆಯಲ್ಲಿ ಬಂದು ಬಂದು ಕೊನೆಗೆ ಹೊಳೆಯುವ ಬೆಳಕಿನ ಲೋಕ ಅರ್ಥಾತ್ ವೈಕುಂಠಕ್ಕೆ ರಥ ಬರ್ತದೆ. ವೈಕುಂಠದಲ್ಲಿ ಕ್ಷೀರಸಾಗರದಲ್ಲಿ ಹಾವಿನ ಹಾಸಿಗೆಯ ಮೇಲೆ ಮಲಗಿದಂತಹ ಮಹಾವಿಷ್ಣುವನ್ನು ಕೃಷ್ಣಾರ್ಜುನರು ನೋಡುವಂತಹ ಸನ್ನಿವೇಶ ಇದು. ಪಾಲಗಡಲೊಳು ಪವಡಿಸಿದ ಭೂಪಾಳಿ ಅಷ್ಟ ಪಾಲಗಡಲೊಳು ಪವಡಿಸಿದ ಕರುಣಾಲ ಬಾಲನನು ಪಾಲಗಡಲೊಳು ಪವಡಿಸಿದ ಕರುಣಾಲ ಬಾಲನನು ವಿಶ್ವದ ಮೂಲ ಮೂರ್ತಿಯ ಸೇವಿಸುತ್ತಲಿಹ ಶೀಲತಾಕಿಯನು ಪಾರ್ಶ್ವದ ರೋಲಗಿಸುವ ಸ್ವಮೂರ್ತಿ ಗಣಗಳ ಲೀಲೆ ಮೆರೆವುದನು ನೀಲ ಭಕ್ಷದಿ ಕೌಸ್ತುಭದ ಮಣಿಮಾಲೆ ಪೊಳೆಬುದನು ಸುತ್ತಿ ಹವ್ಯಾಳ ಭೋಗವನಾಡಿ ಸುತ್ತಲಿ ಮೇಲೆ ತೊನೆವುದನು ಬೆಳಗುವ ಸಾಲು ಸಾವಿರ ಸ್ತಂಭ ಸೊಗಸಿನ ಏಳು ಬಾಗಿಲ ದಾಟಿ ಬರುತ್ತಲಿ ಸಾಲು ಸಾವಿರ ಸ್ತಂಭ ಸೊಗಸಿನ ಏಳು ಬಾಗಿಲ ದಾಟಿ ಬರುತ್ತಲಿ ಕಾಲಯಂತ್ರ ನಿಯಂತ್ರ ತಂತ್ರನ ಪಾಲನಾ ಪುರುಷನನ್ನು ಕಂಡರು ಪಾಲಗಡಲೊಳು ಪವಡಿಸಿದ ಕರುಣಾಲ ಬಾಲನನು ಪಾಲಗಡಲೊಳು ಪವಡಿಸಿದ ಕರುಣಾಲ ಬಾಲನನು ವಿಶ್ವದ ಮೂಲ ಮೂರ್ತಿಯ ಸೇವಿಸುದಲಿಯ ಶೀಲತಾಗಿಯನು ಹೀಗೆ ಹಾಲಗಡಲಲ್ಲಿ ಮಲಗಿದ ಮಹಾವಿಷ್ಣುವನ್ನು ಕೃಷ್ಣಾರ್ಜುನರು ನೋಡ್ತಾರೆ. ಕೃಷ್ಣಾರ್ಜುನರನ್ನು ಕಂಡಂತಹ ಮಹಾವಿಷ್ಣು ಅವರ ಕುರಿತಾಗಿ ಹೀಗೆ ಹೇಳ್ತಾನೆ. ಎನ್ನಯ ಪೂರ್ಣಾಂಶದಲ್ಲಿ ನವರೋಜ್ ಏಕದಲ್ಲಿ ಎನ್ನಯ ಪೂರ್ಣಾಂಶದಲ್ಲಿ ನಿನ್ನನು ಭೂಲೋಕದಲ್ಲಿ ನೆರಳಿ ಪಾರ್ಥನು ಮುನ್ನವೇ ಕಳುಹಿದ ನೆರಳಿ ಪಾರ್ಥನು ಮನಿರೆ ಬೇಗಿ ಎನ್ನಲು ಕರೆಸಿದೆ ಎನ್ನಯ ಪೂರ್ಣಾಂಶದಲ್ಲಿ ನಾ ನಿನ್ನನು ಭೂಲೋಕದಲ್ಲಿ ನನ್ನ ಪೂರ್ಣಾಂಶದಿಂದ ನೀನೇ ಭೂಲೋಕದಲ್ಲಿ ಕಾಣಿಸಿಕೊಂಡವನು, ಅರ್ಥಾತ್ ಅವತರಿಸಿದವನು. ನಿನ್ನ ನೆರಳಾಗಿ ಅರ್ಜುನನಿದ್ದಾನೆ. ಹಿಂದೆ ನೀವೇ ನರನಾರಾಯಣ ಋಷಿಗಳಾಗಿದ್ದವರು. ಆದಷ್ಟು ಬೇಗನೆ ನಿಮ್ಮನ್ನು ಮತ್ತೆ ಇಲ್ಲಿಗೆ ಕರೆಸಬೇಕು ಅನ್ನುವುದಕ್ಕಾಗಿ ನಿಮ್ಮನ್ನು ಕರೆಸಿದ್ದೇನೆ. ಮತ್ತೆ ಕಳೆದು ಹೋದಂತಹ 9 ಮಂದಿ ಮಕ್ಕಳಿದ್ದಾರಲ್ಲ, ಅವರು ನನ್ನ ಬಳಿಯಲ್ಲಿದ್ದಾನೆ ಇದ್ದಾರೆ ಅಂತ ವಿಷ್ಣು ಹೇಳ್ತಾನೆ. ಭೂಸುರ ತನಯರನು, ಇದು ಮೋಹನ ರಾಗ ಅಷ್ಟತಾಳ. ಭೂಸುರ ತನಯರನು ನಿಮ್ಮನು ಕಾಣಲೋ ಸುಗತಿಹೇನು ನಿಮ್ಮನು ಕಾಣಲೋ ಸುಗತಂದಿಹೆನು ನಿಮ್ಮನು ಕಾಣಲೋ ಸುಗತಂದಿಹೆನು ತೋಷದೊಳಗೆ ಕಾಲ ದೇಶ ಧರ್ಮಗಳಂತೆ ತೋಷದೊಳಗೆ ಕಾಲ ದೇಶ ಧರ್ಮಗಳಂತೆ ವಾಸವಾಗಿ ಹರಿಲ್ಲಿ ಮೈಸಿರಿ ಸೊಗದಲ್ಲಿ ನಿಮ್ಮನು ಕಾಣಲೋ ಸುಗತಿಹೆನು ನಿಮ್ಮನ್ನು ನೋಡುವುದಕ್ಕಾಗಿಯೇ ಆ ಮಕ್ಕಳನ್ನು ನಾನೇ ಇಲ್ಲಿಗೆ ತಂದೆ. ಅವರು ಭೂಲೋಕದ ಧರ್ಮ ಹೇಗೆಯೋ ಹಾಗೆ ಇಲ್ಲಿ ಸುಖವಾಗಿದ್ದಾರೆ. 9 ಮಕ್ಕಳನ್ನು ನಿಮ್ಮ ಕೈಗೆ ಕೊಡ್ತೇನೆ, ಅದೇ ಬ್ರಾಹ್ಮಣನಿಗೆ ಕೊಂಡು ಹೋಗಿ ಒಪ್ಪಿಸಿ ಅಂತ ಮಹಾವಿಷ್ಣು ಕೃಷ್ಣಾರ್ಜುನರಿಗೆ ಮಕ್ಕಳನ್ನು ಕೊಡ್ತಾನೆ. ಆ ಹೊತ್ತಿಗೆ ಕೃಷ್ಣಾರ್ಜುನರು ಆದಿನಾರಾಯಣಗೆ ನಮಿಸುತ್ತ ಮರಳಿ ಭೂಲೋಕಕ್ಕೆ ಬಂದು ಆ ಬ್ರಾಹ್ಮಣನಿಗೆ 9 ಮಂದಿ ಮಕ್ಕಳನ್ನು ಕೊಡ್ತಾರೆ. ಈಗ ಕೊನೆಯ ಭಾಮಿನಿ ಆದಿನಾರಾಯಣಗೆ ನಮಿಸುತ್ತ ಮಧ್ಯಮಾವತಿ ರಾಗದಲ್ಲಿ. ಆದಿನಾರಾಯಣಗೆ ನಮಿಸುತ್ತ ಆದಿನಾರಾಯಣಗೆ ನಮಿಸುತ್ತ ಭೂದಿವಿಜ ಸುತರುಗಳ ನೊಡಗೊಂಡೈ ಸುತರುಗಳ ನೊಡಗೊಡೈದಿ ಮೊದಲದಲ್ಲಿ ವಿಪ್ರಗೆ ಕಾಣಿಸಿದ ನವರ ಮೋದದ್ಯೂ ಪದ ಕೆರಗಿ ನುತ್ತಿಸಿದ ಮೋದದ್ಯೂ ಪದ ಕೆರಗಿ ನುತ್ತಿಸಿದ ಶ್ರೀಧವನೆ ಮನ್ನಿಸುವುದು ಶ್ರೀಧವನೆ ಮನ್ನಿಸುವುದೆನ್ನ ಅಪರಾಧಗಳನೆಂದು ಅವ